ತಿರುಗಿಸ್ತಾ ಹೋದ್ಮೇಲೆ ಇದ್ರ ಫಲಿತಾಂಶನ ನಾವು ಮೂರು ರೀತಿ ನಾವು ನೋಡ್ತೇವೆ. ಮೊದಲನೇದಾಗಿ ಹಾಲು ಮತ್ತು ದ್ರಾವಕಗಳನ್ನ ಒಂದನ್ನೊಂದನ್ನು ಬೆರೆಸಿದಾಗ ಅದು ದ್ರವ ರೂಪದಲ್ಲೇ ಉಳ್ಕೊಳ್ತು ಅಂದರೆ ಹಾಲು ಉತ್ತಮ ಗುಣಮಟ್ಟದಿದೆ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಕೆಚ್ಚಲು ಬಾವಿನ ಲಕ್ಷಣಗಳು ಇಲ್ಲ ಅಂತಾನೆ ಅಭಿಪ್ರಾಯ ಪಡ್ಬೋದು. ಇನ್ನು ಎರಡನೇ ಫಲಿತಾಂಶದಲ್ಲಿ ಏನು ಹೇಳುತ್ತೆ, ಹಾಲು ಮತ್ತು ದ್ರಾವಕಗಳು ಬೆರೆತಾಗ ಸ್ವಲ್ಪ ಮಟ್ಟಿಗೆ ಮಂದವಾದಂಥ ದ್ರಾವಣ ಉತ್ಪತ್ತಿಯಾಯಿತು ಅಂದರೆ ಆ ಹಾಲಿನಲ್ಲಿ ಸುಪ್ತ ಕೆಚ್ಚಲು ಬಾವು ಇದೆ ಅಂತ ಅಭಿಪ್ರಾಯ ಪಡಬಹುದು. ಇನ್ನು ಮೂರನೇ ರೀತಿಲಿ, ಮೂರನೇ ಫಲಿತಾಂಶದಲ್ಲಿ ಹೇಳೋದಾದರೆ ಹಾಲು ಮತ್ತು ದ್ರಾವಕಗಳು ಬೆರೆತಾಗ ಗಣನೀಯ ಪ್ರಮಾಣದಲ್ಲಿ ಅಂದರೆ ಮಂದವಾಗಿರುತ್ತೆ, ಅದು ದ್ರಾವಣ ಜೆಲ್ ರೀತಿ ಉತ್ಪತ್ತಿಯಾಗಿರುತ್ತೆ, ಅದರಲ್ಲಿ ನಿಶ್ಚಿತವಾಗಿ ಕೂಡ ಕೆಚ್ಚಲು ಬಾವಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಈಗ ಕೆಚ್ಚಲು ಬೇನೆ ಕಂಡ ತಕ್ಷಣ ಏನು ಮಾಡಬೇಕು ಅಂತ, ಯಾಕಂದರೆ ಕೆಲವು ರೈತರು ಬ್ಲೇಡ್ ತೊಗೊಂಡು ಅದನ್ನು ಕುಯ್ಯೋದು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದು ಯಾಕಂದರೆ ಗಾಜು ಥರ ಆಗಿರುತ್ತೆ, ಕುಯ್ದು ಅದರಿಂದ ಪಸ್ ತೆಗೆಯೋದು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದಕ್ಕೆ ಅದು ಕಂಡ ತಕ್ಷಣ ಅವ್ರು ಏನು ಮಾಡಬೇಕು? ಅದು ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಬ್ಲೇಡಲ್ಲೆಲ್ಲ ಇಡಿಬಾರ್ದು ಅದು ಕೆಚ್ಚಲ ಹತ್ರ. ಕೆಚ್ಚಲು ಬೇನೆ ಕಾಣಿಸ್ಕೊಂಡ ತಕ್ಷಣ ಅದು ಬೇನೆ ಉಂಟಾಗಿರೋ ಕೆಚ್ಚಲಿನ ಭಾಗದಿಂದ ಫಸ್ಟು ಪೂರ್ತಿಯಾಗಿ ಹಾಲನ್ನು ಹೊರ ತೆಗೆದು ಬಿಡಬೇಕು. ಆ ಹಾಲನ್ನು ದೂರ ಚೆಲ್ಲಬೇಕು, ಹತ್ತಿರದಲ್ಲಿ ಚೆಲ್ಲಬಾರದು. ಹಾಂ, ಹಿಂಡಿನೇ ತೆಗಿಬೇಕಾಗತ್ತೆ. ಇದನ್ನು ಪ್ರತಿ 2-3 ಗಂಟೆಗೆ ಒಂದ್ಸರಿ ಮಾಡಲೇಬೇಕು. ಅಂದರೆ ಇದು ಎಲ್ಲಿ ತನಕ ಅಂದರೆ ನೀವು ಪಶುವೈದ್ಯರನ್ನು ಕರೆಸ್ಬಿಟ್ಟು ಚಿಕಿತ್ಸೆ ಕೊಡಿಸೋ ತನಕನೂ ನೀವು 2-3 ಗಂಟೆ ಕಾಲ ಗಂಟೆಗೆ ಒಂದ್ಸರಿ ಹಾಲನ್ನು ಕರಿತಾನೆ ಇರಬೇಕು. ಯಾಕಂದರೆ ಅಲ್ಲಿ ಕ್ರಿಮಿಗಳು ಒಂದಿದ್ದು 2, 2 ಇದ್ದಿದ್ದು 4 ಹೀಗೆ ಜಾಸ್ತಿ ಆಗ್ತಾ ಉಲ್ಬಣ ಆಗ್ತಾ ಹೋಗುತ್ತೆ. ಬೇಗ ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತೆಗೆದು ಹೊರಗಡೆ ದೂರದಲ್ಲಿ ಚೆಲ್ತಾ ಹೋಗಬೇಕು. ಮತ್ತು ಮಂಜುಗಡ್ಡೆ ತುಂಡುಗಳನ್ನ ಬಟ್ಟೆ ಒಳಗಡೆ ಸುತ್ತಬಿಟ್ಟು ಕೆಚ್ಚಲಿಗೆ ಕಟ್ಟೋದು, ಅಥವಾ ಕೆಚ್ಚಲನ್ನ ತಣ್ಣೀರಿನಿಂದ ತಟ್ತಾ ಇರಬೇಕು. ಹಾಗೆ ಸ್ವಲ್ಪ ಅದು ಬಾವು ಕಡಿಮೆ ಆಗ್ತಾ ಬರುತ್ತೆ. ಆದಷ್ಟು ಬೇಗ ನೀವು ನೋಡಿದ ತಕ್ಷಣನೇ ಪಶುವೈದ್ಯರ ಹತ್ರ ಸೂಕ್ತ ಚಿಕಿತ್ಸೆನ ಕೊಡಿಸ್ಬೇಕು. ಪಶುವೈದ್ಯರು ಬಂದು ಕೆಚ್ಚಲಿಗೆ ಚಿಕಿತ್ಸೆ ಮಾಡಿದ ನಂತರ ಅವರು ಪ್ರತಿಜೀವಕ ಔಷಧಿಗಳನ್ನ, ಅದು ಇಂಟ್ರಾಮೆಮರಿ ಟ್ಯೂಬ್ ಅಂತ ಹೇಳ್ತೀವಿ, ಅದನ್ನ ಹಾಕಿದಾಗ ಅವ್ರು ಹೇಳೋ ಸೂಚನೆಯಂತೇನೆ 8-10 ಗಂಟೆಗಳ ಕಾಲದಲ್ಲಿ ಒಂದ್ಸರಿ ಅದನ್ನ ಅವರು ಹೇಳ್ಕೊಟ್ಟಾಗೇನೆ ಏರಿಸಬೇಕಾಗತ್ತೆ. ಇಲ್ಲ, ಕೆಲವೊಂದು ಪ್ರತಿಜೀವಕ ಔಷಧಿಗಳು 12-24 ಗಂಟೆಗೊಮ್ಮೆ ಏರಿಸಬೇಕಾಗತ್ತೆ. ಈ ರೀತಿ 3 ದಿನ ಅಥವಾ 5 ದಿನ ಅಥವಾ ಅದು ಜಾಸ್ತಿ ಇದ್ದ ಪಕ್ಷದಲ್ಲಿ ತೀವ್ರತೆ ಜಾಸ್ತಿ ಇತ್ತು ಅಂದರೆ 7 ದಿನಗಳವರೆಗೆ ಕೂಡ ಮಾಡಬೇಕಾಗತ್ತೆ. ಕೆಚ್ಚಲು ಬೇನೆಗೆ ಇರೋ ಮನೆ ಮದ್ದುಗಳು ತಿಳಿಸ್ಕೊಡಿ ಮೇಡಮ್. ಯಾಕಂದರೆ ಪಶುವೈದ್ಯರು ಬರೋವರೆಗೂ ರೈತರು ತಾವೇ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ದರಿಂದ ಮನೆ ಮದ್ದು ಏನಾದರೂ ಇದೆಯಾ ಅಂತ? ಕೆಲವೊಂದು ಮನೆ ಮದ್ದುಗಳಿದೆ, ಅದನ್ನು ಪ್ರಥಮ ಚಿಕಿತ್ಸೆಯಾಗಿ ಬಳಸ್ಕೋಬೋದು. ಆದರೆ ಆದಷ್ಟೂ ಪಶುವೈದ್ಯರಿಂದ ಚಿಕಿತ್ಸೆ ಮಾಡಿಸೋದ್ರಲ್ಲಿ ತುಂಬ ಒಳ್ಳೆಯದು, ಸ್ವಯಂ ವೈದ್ಯ ಸರಿಯಲ್ಲ ಅಂತ ಹೇಳ್ಬೋದು ಇದರಲ್ಲಿ. ಏಕೆಂದರೆ ಕೆಲವೊಂದ್ಸರಿ ಆ ಕೆಚ್ಚಲೆ ನಾಶ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಈ ಮನೆ ಮದ್ದುಗಳಲ್ಲಿ ಹೇಳಬೇಕಂದ್ರೆ, ಈ ಮೊದಲನೇದಾಗಿ 1/2 ಕೆಜಿ ಲೋಳೆ ಸರ, 2 ಇಡೀ ಮುಟ್ಟಿದ್ರೆ ಮುನಿ ಸೊಪ್ಪು, 1 ಚಮಚ ಅರಿಶಿಣ ಪುಡಿ, 1 ಕಡಲೆಬೀಜದ ಗಾತ್ರದಷ್ಟು ಸುಣ್ಣ, ಇವುಗಳನ್ನೆಲ್ಲ ಒಂದು ಕಲ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅರೆದು ಹಾಲು ಕರೆದ ನಂತರ ಈ ಕೆಚ್ಚಲನ್ನು ತೊಳೆದು ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ನಂತರ ಈ ಔಷಧಿನ ದಿನಕ್ಕೆ 2 ಸರಿ ಅಂತೆ ಈ ಬಾವು ಪೀಡಿತ ಆಗಿರೋಂಥ ಕೆಚ್ಚಲಿನ ಭಾಗಕ್ಕೆ ಹಚ್ತಾ ಬಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು 7 ದಿನಗಳ ಕಾಲ ಹಚ್ಚಬೇಕಾಗತ್ತೆ. ಮತ್ತು ಇದಕ್ಕೆ ಪ್ರತಿದಿನವೂ ಹೊಸದಾಗಿನೇ ಔಷಧಿನ ತಯಾರಿಸ್ಕೊಳ್ಬೇಕಾಗತ್ತೆ. ಅಂದರೆ ಇದನ್ನು ವೈದ್ಯರು ಏನು ಕೊಟ್ಟಿರ್ತಾರೆ ಔಷಧಿ ಅದ್ರ ಜೊತೆಗೆ ಇದನ್ನು ಮಾಡಬಹುದು. ಹಾಂ, ಮಾಡಬಹುದು. ಅಂದರೆ ಅದು ಮುಂಚೆ ಒರೆಸ್ಬಿಟ್ಟು ನೀರಲ್ಲಿ ಒರೆಸ್ಬಿಟ್ಟು ಮತ್ತು ಈ ಸೋಂಕು ನಿವಾರಕ ದ್ರಾವಣ ಇರುತ್ತೆ ಅದರಲ್ಲಿ ಮತ್ತೆ ಒಂದ್ಸರಿ ಒರೆಸ್ಬಿಟ್ಟು ಬಟ್ಟೆಲಿ ಒರೆಸಿ ನಂತರ ಈ ವೈದ್ಯರು ಕೊಟ್ಟಿರೋ ಅಂತ ಔಷಧಿನ ಹಾಕಬಹುದು. ಹೀಗೆ ಮಾಡಬೇಕು. ಬರೀ ಇದನ್ನೇ ಹಾಕಿ ಬಿಡೋದು ಆ ತರ ಮಾಡಬಾರ್ದು. ಇಲ್ಲ, ಹಾಗೆ ಒಳಗಡೆ ರೋಗ ಉಲ್ಬಣ ಆಗ್ತಾ ಇರುತ್ತೆ. ಮತ್ತೆ ಎಷ್ಟೋ ಸತಿ ಕೆಚ್ಚಲೆ ಬಿದ್ದೋಗಿದೆ ಅಂತ ಕೂಡ ಕೇಳಿರ್ತೀವಿ ಈ ರೋಗದಿಂದ. ಹೌದು ಹೌದು, ಹಾಗೆ ಆಗಿರೋ ಸಂದರ್ಭಗಳು ಇದೆ. ಇನ್ನು ಎರಡನೇ ಮನೆ ಮದ್ದು ಹೇಳೋದಾದರೆ, 1 ಪಟ್ಟೆ ಲೋಳೆ ಸರ, 1.5 ಅಡಿ ಉದ್ದದ್ದು ಅಮೃತ ಬಳ್ಳಿ ತಗೊಂಡು 1/2 ಹಸ್ತದಷ್ಟು ಅಗಲ ಬೇವಿನ ಚಕ್ಕೆ, 1 ಇಡಿಯಷ್ಟು ವಿಷಮಧಾರಿ ಗಿಡದ ಬೇರು, ಇಷ್ಟನ್ನು ನುಣ್ಪಾಗಿ ಅರ್ಕೊಂಡು 1 ಲೀಟ್ರ್ ನೀರಿಗೆ ಸೇರಿಸಿ ಒಂದು 450 ml ಬೆಳಗ್ಗೆ, ಒಂದು 450 ml ಸಂಜೆ ಕುಡಿಸ್ತಾ ಬರಬೇಕು. ಇನ್ನು ಉಳಿದಿರೋ ಅಂಥ ಒಂದು 10-20 ml ಔಷಧಿಗೆ ಅರಿಶಿನ ಮತ್ತು ಹೊಂಗೆ ಎಣ್ಣೆ ಬೆರೆಸ್ಬಿಟ್ಟು ಕೆಚ್ಚಲಿಗೆ ಲೇಪಿಸ್ತಾ ಬಂದ್ವಿ ಅಂದರೆ ಕೆಚ್ಚಲು ಬಾವು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಒಂದು 4-5 ದಿನಗಳ ತನಕನಾದರೂ ಮಾಡಬೇಕಾಗತ್ತೆ. ಇನ್ನು ಮೂರನೇದು ಮನೆ ಬದ್ದು ಹೇಳೋದಾದರೆ, ಅಶ್ವಗಂಧ ಬೆಳ್ಳುಳ್ಳಿ ಕಾಳುಮೆಣಸನ್ನ ಬಳಸ್ಕೊಂಡು, ಅಂದರೆ 1 ಬೊಕ್ಸೆಯಷ್ಟು ಅಶ್ವಗಂಧದ ಗಿಡ, ಇದನ್ನು ಹಿರೇಮದ್ದಿನ ಗಿಡ ಅಂತಲೂ ಕರೀತಾರೆ, ಮತ್ತು 5 ಎಸಳು ಬೆಳ್ಳುಳ್ಳಿ, 5 ಕಾಳುಮೆಣಸು, ಮತ್ತು ಇದನ್ನು ಒಂದು 1/2 ಲೀಟ್ರು ಮೇಕೆ ಹಾಲಿನಲ್ಲಿ ಅರೆದ್ಬಿಟ್ಟು ಹಸುವಿಗೆ ಗೊಟ್ಟದ ಮೂಲಕ ಕುಡಿಸ್ತಾ ಬಂದರೆ ಕೆಚ್ಚಲು ಬೇನೆ ಕಡಿಮೆ ಆಗುತ್ತೆ. ಇದೇ ಮಿಶ್ರಣಕ್ಕೆ ಸ್ವಲ್ಪ ಅರಿಶಿನ ಮತ್ತು ಹೊಂಗೆ ಎಣ್ಣೆನ ಬೆರೆಸ್ಬಿಟ್ಟು 4-5 ದಿನ ಕೆಚ್ಚಲಿಗೆ ಹಚ್ಚುತ್ತಾ ಬಂತು ಅಂದರೆ ಬಾವು ಕಡಿಮೆ ಆಗೋ ಸಾಧ್ಯತೆಗಳಿದೆ. ಇಷ್ಟೇ ಅಲ್ಲದೆ ಈರುಳ್ಳಿ ರಸ ಮತ್ತು ನಿಂಬೆ ರಸ, ತೆಂಗಿನೆಣ್ಣೆ, ಅರಿಶಿನ ಈ 4 ಸೇರಿಸಿ ಒಂದು ಮಿಶ್ರಣ ಮಾಡಿ ಕೆಚ್ಚಲಿಗೆ ಹಚ್ಚುತ್ತಾ ಬಂದ್ರೂ ಕೆಚ್ಚಲು ಬಾವು ಕಡಿಮೆ ಆಗುತ್ತೆ. ಈ ಕೆಚ್ಚಲು ಬೇನೆ ಅಲ್ಲದೆ ಬೇರೆ ಬೇರೆ ಯಾವ ಕೆಚ್ಚಲು ತೊಂದರೆಗಳು ಬರುತ್ತೆ? ಈ ಬೇರೆ ಬೇರೆ ಕೆಚ್ಚಲಿನ ತೊಂದರೆಗಳು ಕೂಡ ಇದ್ದಾವೆ. ಕೆಚ್ಚಲು ಅಥವಾ ಮೊಲೆಗಳ ಮೇಲೆ ಮೈಲಿ ಗುಳ್ಳೆಗಳಾಗ ಅಂಥದ್ದು ಕಂಡು ಬರುತ್ತೆ ಒಂದರಲ್ಲಿ, ಕೆಲವೊಂದರಲ್ಲಿ ಹಾಲಿನಲ್ಲಿ ರಕ್ತ ಹೋಗೋ ಅಂಥದ್ದು, ಮತ್ತು ಮೊಲೆ ದ್ವಾರ ಮುಚ್ಕೊಂಡಿರೋ ಅಂಥದ್ದು, ಮೊಲೆ ಒಡಕಾಗಿರೋ ಅಂಥದ್ದು, ಈ ರೀತಿ ಬೇರೆ ಬೇರೆ ತೊಂದರೆಗಳು ಕೂಡ ಆಗುತ್ತೆ. ಇದಕ್ಕೆ ಕೆಲವೊಂದು ಮನೆ ಮದ್ದುಗಳಿದೆ. ಈ ಕೆಚ್ಚಲು ಅಥವಾ ಮೊಲೆಗಳ ಮೇಲಾಗುವಂಥ ಮೈಲಿ ಗುಳ್ಳೆಗಳಿಗೆ 1/4 ಕೆಜಿಯಷ್ಟು ಲೋಳೆ ಸಾರ, ಅದಕ್ಕೆ 1-2 ಚಮಚ ಅರಿಶಿನ ಪುಡಿ, ಮತ್ತು 1-2 ಕಡಲೆಕಾಳು ಗಾತ್ರದಷ್ಟು ಸುಣ್ಣನ ನುಣ್ಣುಗರೆದ್ಬಿಟ್ಟು ಈ ಔಷಧಿನ ದಿನಕ್ಕೊಂದ್ಸಾರಿ ಅಂತೆ 4-5 ದಿವಸ ಹಚ್ತಾ ಬಂದರೆ ಈ ಗುಳ್ಳೆಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಹಾಲಿನಲ್ಲಿ ರಕ್ತ ಹೋಗೋದು ಈ ಒಂದು ಸಮಸ್ಯೆಗೆ ದಿನಕ್ಕೊಂದ್ಸರಿ 1 ಬೊಕ್ಸೆಯಷ್ಟು ಮುಟ್ಟಿದ್ರೆ ಮುನಿಸೊಪ್ಪನ್ನು 3-4 ದಿವಸ ತಿನ್ನಿಸ್ತಾ ಹೋದರೆ ಈ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇನ್ನು ಮೊಲೆ ದ್ವಾರ ಮುಚ್ಕೊಂಡಾಗ ಏನು ಮಾಡಬೇಕಂದ್ರೆ ಬೇವಿನದು ಎಳೆದು ಕಡ್ಡಿ ಸಿಗುತ್ತೆ, ಅದಕ್ಕೆ ಅರಿಶಿನ ಮತ್ತು ತೆಂಗಿನೆಣ್ಣೆನ ಬೆರೆಸ್ಬಿಟ್ಟು ಅದು ಬೇವಿನ ಕಡ್ಡಿನ ಅದರಲ್ಲಿ ಅದ್ಬಿಟ್ಟು ತೊಟ್ಟಿನೊಳಗಡೆ ಸ್ವಲ್ಪ ಸೇರಿಸ್ತಾ ಬರಬೇಕು. ಸೇರಿಸಿದಾಗ ಅದರದ್ದು ಸ್ವಲ್ಪ ಭಾಗ ಹೊರಗಡೆ ಕಾಣಿಸ್ಬೇಕು. ಇದನ್ನು 1-3 ದಿನ ಮಾಡಿದ್ವಿ ಅಂತ ಅಂದರೆ ಆ ಮೊಲೆ ದ್ವಾರ ಮುಚ್ಕೊಳ್ಳೋದಿಲ್ಲ. ಅಂದರೆ ಅದನ್ನ ಆ ಕಡ್ಡಿ ಹಾಕಿ ಮತ್ತೆ ಅದನ್ನು ತೆಗೆದು ಬಿಡಬೇಕು ಆಗ್ಲೇನೆ? ಇಲ್ಲ, ಹಾಗೆ ಬಿಟ್ಟು ಬಿಡಬೇಕು. ಈ ಬೇವಿನದು ಕಡ್ಡಿಗೆ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಇದೆ ಅಂತ ಹೇಳ್ತೇವೆ ನಾವು. ಸೊ ಹಾಗಾಗಿ ಅದು ಹಾಗೆ ಬಿಟ್ಟರೆ ಅದು ಏನು ತೊಂದರೆ ಆಗೋದಿಲ್ಲ. ಮತ್ತೆ ಅದನ್ನ ಯಾವಾಗ ತೆಗೆಯೋದು ಮೇಡಮ್? ಹಾಲು ಕರಿಯೋವಾಗ ತೆಗೆದು 1-2 ದಾರೆ ಎಳೆದ್ಬಿಟ್ಟು ಆಮೇಲೆ ಹಾಲು ಕರ್ಕೊಳ್ಬಹುದು. ಆತರ 1-3 ದಿವಸ ಮಾಡ್ಬೇಕು. ಹಾ, 2-3 ದಿನ. ಅದರಿಂದ ಒಳಗಡೆ ಏನು ಇನ್ಫೆಕ್ಷನ್ ಎಲ್ಲ ಏನೂ ಆಗೋದು? ಏನೂ ಆಗೋದಿಲ್ಲ. ಇದನ್ನ ಸಾಮಾನ್ಯವಾಗಿ ಹಳ್ಳಿ ಕಡೆ ಮಾಡ್ತಾ ಇದ್ದಾರೆ. ಈಗ ಕೈಯಲ್ಲಿ ಹಾಲು ಹಿಂಡಿದಾಗ ಹಾಲು ಒಳಗಡೆ ಉಳ್ಕೊಂಡು ಹಸುವಿಗೆ ಈ ರೋಗ ಬರಬಹುದು ಅಂತ ಹೇಳಿದ್ರಿ. ಈಗ ಮಿಷಿನ್ನಿಂದ ಹಾಲು ಕರೀತಾರೆ, ಅದು ಒಳ್ಳೇದಾ? ಅದು ವೈಜ್ಞಾನಿಕ ಪದ್ಧತಿಯಲ್ಲಿ ಅದು ಹೌದು, ಅದು ಒಳ್ಳೇದು. ಆದರೆ ಪ್ರತಿಯೊಂದರಲ್ಲೂ ಅಷ್ಟೇ, ನಾವು ಕೈನ ತೊಳ್ಕೊಂಡು ಹಾಲು ಹಿಂಡಬೇಕು, ಹಾಗೆ ಮಷಿನ್ನು ಕೂಡ ತೊಳೆದ್ಬಿಟ್ಟು ನೀಟಾಗೆ ಸೋಂಕು ನಿವಾರಕ ದ್ರಾವಣದಲ್ಲಿ ತೊಳೆದ್ಬಿಟ್ಟು ಬಳಸಬೇಕು, ಬಿಸಿ ನೀರಿನಿಂದ ತೊಳಿಬೇಕು. ಹಾಗೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಮತ್ತೆ ಒಂದು ತೊಟ್ಟಿಗೆ ಬಂದಿರುತ್ತೆ ರೋಗ, ಅದನ್ನ ನಾವು ತೊಳೆಯೋದಿಲ್ಲ, ಏನು ಯಂತ್ರದ ಕಪ್ಪನ್ನು ತೊಳೆಯೋದಿಲ್ಲ, ಇನ್ನೊಂದಕ್ಕೆ ಸಿಗಿಸ್ತೀವಿ ಅಂದ್ಕೊಳ್ಳಿ, ಆಗ ಇನ್ನೊಂದು ಮೊಲೆಗೆ ಬರೋ ಅಂತ ಸಾಧ್ಯತೆಗಳು ತುಂಬ ಇರುತ್ತೆ. ಆಮೇಲೆ ನಾವು ಅದನ್ನ ಫಿಕ್ಸ್ ಮಾಡ್ಬೇಕಾರೆ, ಹಸುಗೆ ಕೆಚ್ಚಲಿಗೆ ಫಿಕ್ಸ್ ಮಾಡ್ಬೇಕಾರೆ ಅದು ಸರಿಯಾದ ರೀತಿಲಿ ಮಾಡಲಿಲ್ಲ, ನಾವೇನೋ ರಭಸವಾಗಿ ಎಳೆಯೋದು ಅಥವಾ ಇನ್ನೊಂದೇನೋ ಮಾಡಿದ್ರೆ ಆಗ ಕೂಡ ತೊಂದರೆ ಆಗುತ್ತೆ. ನಾವು ಎಲ್ಲವನ್ನೂ ಕೂಡ ಜಾಗರೂಕತೆಯಿಂದ ಮಾಡಬೇಕು. ಆದ್ರೆ ಮೆಷಿನ್ನಿಂದ ಹಾಲು ತೆಗೆದ್ರೆ ಸಂಪೂರ್ಣವಾಗಿ ಹಾಲು ಸಂಪೂರ್ಣವಾಗಿ ಬರುತ್ತೆ, ಹಸುವಿಗೆ ನೋವೇನಾಗೋದಿಲ್ಲ? ಇಲ್ಲ, ನೋವಾಗೋದಿಲ್ಲ. ಅಂದ್ರೆ ಕೈಯಲ್ಲಿ ಕರೆಯೋದಕ್ಕಿಂತ ವೈಜ್ಞಾನಿಕವಾಗಿ ಕರೆಯೋದು ಉತ್ತಮ. ಆದ್ರೆ ಅದರಲ್ಲೂ ಕೂಡ ನಾವು ಕೆಲವೊಂದಷ್ಟು ಪ್ರಿಕಾಷನ್ ಅಂತ ಹೇಳ್ಬೋದು ತಗೊಳ್ಬೇಕಾಗತ್ತೆ. ಹೈನುರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ನಿರ್ವಹಣೆಯನ್ನು ಕುರಿತು ನಂಜನಗೂಡು ತಾಲೂಕು ತಾಯೂರಿನಲ್ಲಿ ಪಶುವೈದ್ಯಾಧಿಕಾರಿಗಳಾಗಿರುವ ಸವಿತಾ ಎಸ್ಟಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಆರ್ ಲೋಕೇಶ್ವರಿ. ಈ ಸಂದರ್ಶನದ ಮುಂದಿನ ಭಾಗ ಬರುವ ಮಂಗಳವಾರ ಅಂದರೆ 2 ಆಗಸ್ಟ್ ಪ್ರಸಾರವಾಗಲಿದೆ.